ಟ್ರೈನಿಂಗ್ ಕರೆದ್ರು. ನಾವೊಂದೇ ಮೂರು ದಿನದಾಗ ನಮಗೆ ಅದರ ಏನು ಮಾಹಿತಿ ಆಗಲ್ರಿ. ನಮಗೆ ಒಂದು ನಾಲ್ಕೈದು ದಿನ ರೀ ನಮ್ಗೆ ಹೇಳಿದ್ರಪ್ಪ ಅಂತಂದ್ರೆ ಒಂದು ಸ್ವಲ್ಪ ತಲೆಯಾಗಿ ಬರ್ತಾರೆ ಸಾಹೇಬ್ರ, ನಾವು ಮತ್ತೆ ಹೋಗೋಣ ಮತ್ತೆ ನಾವು ಅದೇ ಮಾಡ್ಕೋತ ಹೋಗ್ತೇವ್ರ. ನಾನು ಅವ್ರೇನು ಮಾಡಿದ್ರಿ, ಬೇಡೇ ಬೇಡ ನಿಮ್ಗೆ ಧಾರವಾಡ ಕಳಿಸ್ತೇವೆ ಅಂತ ಹೇಳ್ಕೊಂಡ್ರೆ ಐದು ದಿವಸ ನಮಗೆ ಟ್ರೈನಿಂಗ್ ಧಾರವಾಡ ಕಳಿಸೋದು ಬಳಕ್ರಿ. ಅಲ್ಲಿ ಧಾರವಾಡದಾಗ ಐದು ದಿನ 40 ಮಿನಿಟಿಗೆ ಒಬ್ರು ಸಾಹೇಬ್ರು ನಮಗೆ ಕೋಳಿ ಬಗ್ಗೆ, ಕುರಿ ಬಗ್ಗೆ, ಎಮ್ಮಿ ಬಗ್ಗೆ ಇವೆಲ್ಲ ಟ್ರೈನಿಂಗ್ ಕೊಟ್ರಿ. ಅಲ್ಲಿ ಟ್ರೈನಿಂಗ್ ಐದು ದಿವಸ ಮುಗಿದ ಬಳಿಕ ಅವರು ಒಂದು ಫಾರಂ ಕೊಟ್ರಿ, ನೀವು ಇಲ್ಲಿದ್ದ ಹೋದ ಬಳಿಕ ನಮ್ಮ ಇದ್ರಾಗ ಏನು ಕಲ್ತಕಿಸಿಂದ್ರೆ ನೀವು ಪರೀಕ್ಷೆ ಮಾಡ್ಕೊಂಡಿರ್ತಲ್ಲ ಅದು ಮಾಡೋದ್ ಬಳಿಕ ನೀವು ಈ ಬುಕ್ನ್ಯಾಗ ನೀವು ಏನೇನು ಮಾಡಿರಿ ಅನ್ನೋದು ಈ ಫಾರಂನ್ಯಾಗ ತುಂಬಿಕಿಸಿಂದ್ರೆ ನಮಗೆ ಕೊಡ್ರಿ ಅಂತ ಹೇಳಿ ಅವರೇ ಒಂದು ಕಾರ್ಡ ಕೊಟ್ರಿ, ಅವ್ರು ಟಿಕೆಟ್ ಹಚ್ಚಿ ಕೊಟ್ರಿ. ನಾನು ಬಂದ ಬಳಿಕ ಏನು ಮಾಡಿದ್ರಿ, ಬೆಂಗಳೂರು ಕಡೆ ಒಯ್ದು ತೋರಿಸಿದ್ರಲ್ರಿ ಎಲ್ಲ ಹೊಲಗಳು, ಅದು ನೋಡಿಕಿಸಿದ ನಾನು ಏನು ಮಾಡಿದ್ರಿ, ಕೋಳಿ ಶೆಡ್ ಹೊಡೆದ್ರಿ, ಕುರಿ ಶೆಡ್ ಹೊಡೆದೆ, ಅವೆಲ್ಲ ತೊಗೊಂಬಂದ್ಕಿಸಿನ ಮರಿ ತೊಗೊಂಬಂದ್ರಿ. ಅದು ಮಾಡಿದ ಬಳಿಕ ಈಗ ಭಾಳ ಅನುಕೂಲ ಆಗ್ಯದ್ರಿ ಅವ್ರಿಂದ ರೀ. ಬ್ಯಾಸಿಗೆ ದಿನದಾಗ ನೀರು ಇರ್ತಿದ್ದಲ್ರಿ ನಮಗೆ, ಅದು ಕೃಷಿ ಹೊಂಡ ಮಾಡಿಕೊಟ್ಟ ಬಳಿಕ ಈಗ ನಾನು ಏಪ್ರಿಲ್ ಮೇ ತಿಂಗಳದಾಗ ನೀರು ಕಡಿಮೆ ಇದ್ರ ಸದ್ಯಕ್ಕೆ ನಾ ಡ್ರಿಪ್ಪಿನ ಮ್ಯಾಲ ಮಾಡಿದ್ನಪ್ಪ ಅಂದ್ರೆ 1 ಎಕರೆ ಟಮಾಟಿ 1 ಎಕರೆ ಮೆಣಸಿನ ಗಿಡ ನಾನು ಡ್ರಿಪ್ಪಿನ ಮ್ಯಾಲ ಅದು ಉಣಸಿದ್ರ ಸದ್ಯಕ್ಕೆ 2.5 ತಿಂಗಳ ಕಾಯಂ ಅದು ಬೆಳೆ ಹೋಗುತ್ತಾನೋ ನನ್ನ ಕೃಷಿ ಹೊಂಡದಾಗ ನೀರು ಇರ್ತಾವ್ರಿ. ಅಂದ್ರೆ ಕೃಷಿ ಹೊಂಡ ನಿಮ್ಮ ಕಾಯಿಪಲ್ಲೆ ಬೆಳೆದಕ್ಕೆ ಭಾಳ ಅನುಕೂಲ ಆಗ್ಯದ? ಭಾಳ ಅನುಕೂಲ ರೀ ಸಾಹೇಬ್ರ, ಕೃಷಿ ಹೊಂಡದಿಂದ ನಾನು ಬ್ಯಾಸಗಿದಿಂದಾಗೆ ರೇಟ್ ಇರ್ತಾರೆ. ಬ್ಯಾಸಿಗೆ ದಿನದಾಗ ನೀರಿಲ್ಲದಕ್ಕೆ ಸುಮ್ಮನೆ ಇಗ್ಲಿ ಹೊಡೆದು ಬಿಡ್ತಿದ್ದೇವ್ರಿ ನಾವು ಮೊದಲು. ಈ ಕೃಷಿ ಹೊಂಡ ಕೊಟ್ಟ ಬಳಿಕ ಈಗ 5-7 ವರ್ಷ ಆಯ್ತುರಿ. ನಾವು ಬ್ಯಾಸಿಯಾಗ ಮಳೆಗಾಲದಾಗ ಹೆಚ್ಚು ಬೆಳೆಯಲ್ರಿ, ಕರೆ ಬ್ಯಾಸಿಯಾಗ ಮತ್ತರ ಗ್ಯಾರಂಟಿ ಬೆಳಿತೀವಿ ಅನ್ನೋಂಥದ್ದು ಒಂದು ಇದು ಆಗ್ಯದ್ರಿ. ಯಾಕಪ್ಪ ಅಂತಂದ್ರೆ ನೀರು ಬೋರ್ ಒಂದು ಜನ ಕಮ್ಮಿ ಆದರೂ ಸದ್ಯಕ್ಕೆ ನಮ್ಮ ಕೃಷಿ ಹೊಂಡದಾಗ ಒಂದು ಇಂಜನಲ್ಲೇ ನಾವು 15 ಮಿನಿಟ್ ನೀರು ಬಿಟ್ಟೇವಪ್ಪ ಅಂತ ನಮ್ಮೆಲ್ಲ ಗಿಡಗಳು ತೆಗೆದು ಬಿಡ್ತಾವ್ರಿ. ಹಿಂಗಾಗಿ ಬ್ಯಾಸಿಯಾಗೆ ನಾವು ಹೆಚ್ಚು ತೋರ್ತೇವ್ರಿ. ಮಳೆಗಾಲದಾಗ ಒಂದು 80,000 ರೂಪಾಯಿ ಕಾಯಿಪಲ್ಲೆ ಆಗ್ತೈತಪ್ಪ ಅಂದ್ರೆ 1.5 ಲಕ್ಷ ತನ ನನ್ನ ಕಾಯಿಪಲ್ಲೆ ಬ್ಯಾಸಿಗಿದಂಗೆ ಏಪ್ರಿಲ್ ಮೇ ತಿಂಗಳದಾಗ 2 ತಿಂಗಳದಾಗ ಆಗ್ತಾರೆ. ಮತ್ತು ಜೂನ್ಕ್ಕೆ ಮತ್ತೆ ಮಳೆ ಸ್ಟಾರ್ಟ್ ಆಗೋದಕ್ಕೆ ಮತ್ತೆ ಹೊಸದು ಮಾಡಿರ್ತೇವ್ರಿ. ಅವಾಗ ಬೋರ್ನು ಚಾಲು ಆಗಿರ್ತಾವ ಇದನ್ನು ಆಗಿರ್ತಾವೆ. ಅಂದ್ರೆ ನೀವು ವರ್ಷ ಪೂರ್ತಿ ಒಕ್ಕಲ್ತನ ಮಾಡ್ತಾ ಇದ್ರಿ, ಕಾಯಿಪಲ್ಲೆದಿಂದ ನಿಮಗೆ ದುಡ್ಡು ಮೇಲಿಂದ ಮೇಲೆ ಬಂದೇ ಬರ್ತಿರ್ತದೆ, ಅದ್ರ ಜೊತೆಗೆ ಕೋಳಿ ಕುರಿ ಅದನ್ನು ಕೂಡ ಮಾಡ್ತೀನಿ ಅಂತಂದ್ರಿ. ಆಮೇಲೆ ಕೃಷಿ ಹೊಂಡ ನಿಮಗೆ ಬಹಳ ಅನುಕೂಲ ಆಗ್ಯದ ಅಂತ ಹೇಳಿದ್ರಿ. ಈಗ ಈ ಕೃಷಿ ಹೊಂಡ ಯಾವ ರೀತಿ ನಿಮಗೆ ಮತ್ತೆ ಅನುಕೂಲ ಆಗ್ತಾ ಇದೆ ಅಂತೀರಿ? ಈಗ ಕಾಯಿಪಲ್ಲೆ ಅಂತೂ ಬೆಳೀತಾ ಇದ್ರಿ, ಅದ್ರ ಜೊತೆಗೆ ಮೀನು ಅದೇನಾದ್ರೂ ನೀವು ಸಾಕಣೆ ಮಾಡ್ತಾ ಇದ್ರಿ? ಇಲ್ಲ, ಮೀನಂತೂ ಫಸ್ಟಿನ ವರ್ಷ ಒಂದಿಟ್ಟು ಮಾಡಿದ್ದೇವ್ರಿ. ಈಗ ಸ್ವಲ್ಪ ನಮ್ಮ ಕಾಯಿಪಲ್ಲೆ ಹೆಚ್ಚು ಮಾರಾಟ ಒಯ್ಯೋದಕ್ಕೆ ತರೋದಕ್ಕೆ ಆಗಿಸಿದ್ರೆ ಇದು ಮಾಡಿಲ್ರಿ. ಈ ವರ್ಷ ಅಂತೂ ಮಳೆ ಹೆಚ್ಚಾಗ್ಯದ್ರಿ. ಮತ್ತು ನಮಗೆ ಕೆನಲ್ನು ಬಿಟ್ಟಾರ್ರಿ, ಮ್ಯಾಗಿನ ಕೆನಲ್ನು ಬಿಟ್ಟಾರ, ಈ ವರ್ಷ ಕೆರೆಯನ್ನು ತುಂಬ್ಯಾದ್ರಿ. ನಾನು ಇನ್ನು ಮತ್ತೆ ಮೇಣ ಬಿಡಬೇಕಂತೇಳಿ ಮಾಡೀನಿ, ಒಂದು ತಿಂಗಳು ಬಿಟ್ಟು ಕಿಸಿದ್ರೆ ಮೇಣ ತೊಗೊಂಬಂದು ಕಿಸಿನ ಬಿಡ್ತೀನಿ ರೀ. ಒಂದು ಈಗ ನೀವೇನು ಕೃಷಿ ಹೊಂಡ ಮಾಡ್ಕೊಳ್ರಿ, ಮಾಡ್ಕೊಂಡ ನಂತರ ಅದು ಯಾವತ್ತು ತುಂಬಿದಂಗೆ ಅದನ್ನು ಹೆಂಗೆ ಏನು ನಡುವ ಏನು ಮಳೆ ಬರಲಿಲ್ಲಲ್ಲಪ್ಪ ತುಂಬೇ ಇಲ್ಲ ಏನು ಮಾಡೋದು ಅನ್ನುವಂಥದ್ದು ಚಿಂತೆ ಏನಾದರೂ ಬಂತ ನಡುವ? ಇಲ್ಲರಿ ಸಾಹೇಬ್ರೆ, ನಾ ಹಳ್ಳದ ಮಗ್ಗಲ್ ಕೈತಿರೋದು ನನಗೆ. ಅಲ್ಲಿದ್ದ ಹಳ್ಳದಿಂದ ಪೈಪ್ ಲೈನ್ ಮಾಡೀನಿ ಹೊಂಡಕ್ಕೆ ಹೋಗಷ್ಟು. ಅಲ್ಲಿ ಇಂಜನ್ ಕೊಟ್ಟಾರ್ರಿ ಕೃಷಿ ಇಲಾಖೆದವ್ರೆ, ಅದು ಹೊಂಡದವ್ರೆ ಇಂಜನ್ ಕೊಟ್ಟಾರ್ರಿ. ನಾ ಇಂಜನ್ದಿಂದ ಹೊಂಡ ತುಂಬ್ಕೋತೀನಿ ರೀ, ಮತ್ತೆ ಅದನ್ನ ನೀರು ಹೊಲಸಾತ ಅಂತೇಳಿ ಮತ್ತೆ ದಿನಂಪ್ರತಿ ನಾ ಕಾಯಿಪಲ್ಲೆ ಬಿಡ್ತೀನಿ ರೀ. ಅದು ಅದು ನಂದು ಬಂದು ಒಂದು ಮೋಟರ್ ತಂದು ಇದ್ರಾಗ ಬಿಡ್ತಾರೆ, ಒಂದು ಮೋಟರ್ದಿಂದ ಅದು ಹೋಗ್ತಾರೆ. ನನ್ನ ಖಾಯಂ ಯಾವಾಗಲೂ 12 ತಿಂಗಳ ನಾ ಏನು ಹೊಂಡ ಮಾಡೀನಿ ನೋಡ್ರಿ, 12 ತಿಂಗಳ ತುಂಬಿದ್ದು ತುಂಬದಂಗೆ ಇರ್ತಾರೆ. ಭಾಳ ಆದ್ರೆ ಒಂದು 5-7 ಫುಟ್ ಕಮ್ಮಿ ಆಗೋದಕ್ಕೆ ಮತ್ತೆ ಅಷ್ಟು ತುಂಬ್ಕೊಂಡು ಬಿಡ್ತೀನಿ ರೀ. 7 ವರ್ಷ ಆಯ್ತು ರೀ ನಾ ಹೊಟ್ಟೆ ಅದನ್ನು ಹೊಂಡನೇ ಖಾಲಿ ಮಾಡಿಲ್ರಿ. ಅಂದ್ರೆ ನೀರಿನ ವಿಷಯದೊಳಗೆ ನೀವು ಬಹಳ ಅದೃಷ್ಟವಂತರಿದ್ದೀರಿ, ಮತ್ತೆ ಅದೇ ರೀತಿಯಾಗಿ ನೀವು ಮಾಡ್ಕೊಂಡಿರಲ್ಲ ವ್ಯವಸ್ಥೆ ಮಾಡ್ಕೊಂಡ್ರಿ, ಅದು ಬಹಳ ಮುಖ್ಯವಾದಂಥದ್ದು. ಈಗ ನಿಮ್ಮನ್ನು ನೋಡಿ ಕೃಷಿ ಹೊಂಡ ಮತ್ತೆ ಬೇರೆ ಯಾರಾದ್ರೂ ಮಾಡ್ಕೊಂಡಾರ? ಇಲ್ರಿ, ನನ್ನ ಮಗ್ಗಲಕ್ನವ್ರಿಗೆ ನಂದು ಒಬ್ಬನ್ ನೋಡಿಕಿಸಿದ್ರೆ ನೀವು ಬ್ಯಾಸಿಯಾಗಿ ತಮಾಟಿ ಬೆಳಿಲಕತ್ನಲ್ಲ 50-60 ರೂಪಾಯಿ ಕೆಜಿ ಇವ ರೊಕ್ಕ ತೊಗೊಳಕತ್ತ ಅಂತ ಇಸಿದ್ರೆ ಎಲ್ಲರೂ ಕೃಷಿ ಇಲಾಖೆಗೆ ಹೋಗಿ ಕಿಸಿಂದ್ರೆ ಜಗಳ ತೆಗೆದು ಅವರು 11 ಮಂದಿ ನಮ್ಗೆ ಮಾಡೇಬೇಕನ್ನ ನೀ ಹ್ಯಾಂಗ ಮಾಡ್ಕೊಂಡಿ ನಮಗೆ ಮಾಡ್ರನ್ನ ಮತ್ತೆ ಅಶ್ವಿನ್ ಮಡಿಯಮ್ಮ ಇವರು ಬಂಕಾಪುರ ಮಡಿಯಮ್ಮರ್ ಇದ್ರು ಅವಾಗ, ಇಲ್ರಿ ಎಲ್ಲರಿಗೂ ಒಂದೊಂದು ಕೊಟ್ಟಿರ್ತಾನ. ನನ್ನ ಕೂಡ ನನ್ನ ತೋಟ ಸುತ್ತಲ್ಲದ 11 ಹೊಂಡ ಒಂದೇ ತೌಲಿ ನಾವು ಮಾಡಿಸೇವ್ರಿ. ನಾವು ಮಾಡಿದ 2 ವರ್ಷನಾಗ ಒಟ್ಟರಿಗೆ ಹೊಂಡ ಆಗ್ಯಾವ ರೀ. ಓಸರು ಈಗ ದಾಳಂಬ್ರಿ ಮತ್ತು ದ್ರಾಕ್ಷಿ ಇದು ಮಾಡಿದ್ರ ಸದ್ಯಕ್ಕೆ ಓಸರು ಆ ನೀರಿಂದ ಕೊರ್ತಿಲ್ರಿ. ಅವಾಗ ನಮಗೆ ನೀರೇ ಇರ್ತಿದ್ದಿಲ್ರಿ. ಬ್ಯಾಸಿಗೆದಿಂದ ಪೂರಾ ದನಗಳು ಬಿಡುವಂಥ ಪರಿಸ್ಥಿತಿ ಇರ್ತಿತ್ತು. ಒಂದು ಬೆಳೆ ತೊಗೊಂಡೆವು ಅಂದ್ರೆ ಹೊಳ್ಳಿ ಮಳೆಗಾಲ ಬಂದು ನೀರು ಬರುತ್ತಾನೆ, ನಾವು ಹಂಗೆ ಕುಂದಿರ್ತಿದ್ದೇವ್ರಿ. ಹೊಸರು ಈಗ ಹೊಸು ತೋಡ್ದನ ಅವರು ಆರಾಮದೇವ್ರಿ. ಅವರು ಅದನ್ನು ನಾವು ತೊಗೊಂಬರ್ತೇವೆ, ನಾವು ಮೊದಲೊಂದು ಅವ್ರು ತೊಗೊಂಬರ್ತಾರೆ. ಅವರು ದ್ರಾಕ್ಷಿ ಅದು ಮಾಡ್ಯಾರಿ. ನಾನು ಕಾಯಿಪಲ್ಲೆ ಬಿಟ್ಟು ಮತ್ತೊಂದು ಏನು ಮಾಡಿದ್ರು, ಕಾಯಿಪಲ್ಲೆದಾಗ ಲಾಭ ಐತ್ರಿ.

ಮತ್ತು ಅದು ಕುಡಿ ಚೂಟಿಸ್ಬೇಕಾಗ್ತದೆ ರೀ. ಅವರು ಕುಡಿ ಚೂಟಲ್ಕೂ ನಾವು ಆಳುಗಳು ಹಚ್ಚಬೇಕಾಗ್ತದೆ ರೀ. ಅದು ಕಂಪಲ್ಸರಿ ಅವ್ರು ಬರ್ತಾರೆ ಅಂತೇಳಿ, ನಾಳೆಗೆ ಬರ್ತಾರೆ ಸಾಹೇಬ್ರ ಅವು ಹುಳ ಗಿಳ ಕಾಣಿಸ್ತಾವೇನ ತಿಳಿಸಿದ ನಾವು ಇವತ್ತಿನ ದಿನ ಎಣ್ಣೆ ಹೊಡಿಬೇಕಾಗ್ತದೆ ರೀ. ನಾವು ಸ್ವಂತೆ ಮಾಡಿದ್ರೆ ಏನಾಗ್ತದೆ, ಹುಳ ಆಗಿಲ್ಲ ಅನ್ನೋದು ಆಗ್ತದೆ ರೀ, ಮನ್ಯಾಗ ಕುಂದ್ರದು ಆಗ್ತದೆ ರೀ. ಅವ್ರು ಬರ್ತಾರೆ ಅನ್ನೋದಕ್ಕೆ 13 ದಿವಸಕ್ಕೊಂದು ಕಂಪಲ್ಸರಿ ನಾನು 4 ಎಣ್ಣೆ ಹೊಡೆದಿನಪ್ಪ ಅಂತ ನಾನು ಹೊಲ್ದಾಗ ಒಂದು ಖಂಡಕ್ಕಾಗಲ್ಲ ರೀ, ಒಂದು ಹುಳ ಆಗಲ್ಲ ರೀ. ನಾನು ಒಮ್ಮೆ ಚಾಲು ಮಾಡಿದ್ನಪ್ಪ ಅಂತಂದ್ರೆ 12 ದಿವಸ ಬಿಡೋದು ರೀ. 13 ದಿವಸಕ್ಕೆ ಎಣ್ಣೆ ಹೊಡೆದಿನಪ್ಪ ಅಂದ್ರೆ 4 ಎಣ್ಣೆ ಆಗೋದ್ರಾಗ ನನ್ನ ಕಾಯಿನೇ ಒಣಗಿರ್ತಾವೆ ರೀ. ನನ್ನ ರಾಶಿ ಮಿಷಿನ ಸಾಣದ ರಾಶಿ ಇಂಜನ್ದ ಮೇಲಿಂದು ರಾಶಿ ಮಿಷಿನ್ ಐತೆ ರೀ. ನಾನು ಹೆಣ್ಣಾಳು ಹಚ್ಚಿ ಕೊಯ್ಸಿ ಕಿಸಿಂದ್ರೆ ಸರಿಯಾಗಿ ಒಣಗಿಸಿ ಕಿಸಿಂದ್ರೆ ರೀ, ಅದನ್ನ ರಾಶಿ ಮಾಡಿದ್ನಪ್ಪ ಅಂತ ನುಸಿ ಆಗಲ್ಲ ರೀ, ಬೀಜ ಆಗಲ್ಲ, ಮತ್ತು ಕಚ್ಚರ ಬರಲ್ಲ. ಹಿಂಗೆ ಮಾಡ್ಲಿಕ್ಕೆ ಅನುಕೂಲ ಆಗ್ಯದ ರೀ. ಈಗ ಅವರು ಮೇಲೆ ಬಂದು ನಿಮಗೆ ಇನ್ಸ್ಪೆಕ್ಷನ್ ಮಾಡಿ ಯಾವ ಬೆಳೆ ಯಾವ ರೀತಿ ಅದ, ಯಾವ ರೀತಿ ಮಾಡ್ತಾ ಇದ್ದೀರಿ ಅಂತೇಳಿ ನೋಡಿ ನೋಡಿ ನಿಮಗೆ ಸಲಹೆ ಸೂಚನೆ ಕೊಡ್ತಾ ಇರ್ತಾರೆ ಈ ಬೀಜೋತ್ಪಾದನೆ ಸಲುವಾಗಿ? ಹೌನ್ ರೀ, ಅವರು ಬರ್ತಾರೆ ಸಾಹೇಬ್ರ. ಹೂ ಬಿಟ್ಟು ತಪ್ಪ ಅಂತಂದ್ರೆ ಬರ್ತಾರೆ, ಎಣ್ಣೆ ಚಾಲು ಮಾಡಿ ಏನಂತ ಕೇಳ್ತಾರೆ. ಇಲ್ಲರಿ ಸಾಹೇಬ್ರ, ಈಗ ಎಲ್ಲರೂ ಒಂದೊಂದು ಬಿಡ್ಲಾತ ಇಲ್ಲ, ಇದೊಂದು ಮುಂಜಾಗ್ರತೆ ತೆಗಿಸಿದ ಒಂದು ಟಾನಿಕ್ ಹೊಡ್ಕೊಂಡು ಕಿಸಿದ್ರೆ ಒಂದು ಸಾದಾ ಎಣ್ಣೆ ಹೊಡಿಯತ್ ಹೇಳ್ತಾರೆ. ನಾ ಏನೈತಲ್ರಿ, ಒಂದು ಏನು ಹೊಡಿದ್ನಲ್ರಿ ಅಲ್ಲಿಂದ 13 ದಿವಸಕ್ಕೆ ಒಂದೊಂದು ಹೊಡೆದ್ನಪ್ಪ ಅಂತಂದ್ರೆ ಈ ಹುಳನೂ ಆಗಲ್ರಿ, ಅದಕ್ಕೆ ಇದೂ ಆಗೋದಿಲ್ರಿ. ಟಾನಿಕ್ ಮಾತ್ರ 3 ಸಲ ಹಾಕ್ತೇನೆ ರೀ. 4ನೇ ಸಲಕ್ಕೆ ಏನೈತಲ್ರಿ, ಬರೀ ಒಂದೇ ಎಣ್ಣೆ ಹೊಡೆದ ಕಿಸಿನ ಬಿಟ್ಟು ಬಿಡ್ತೇನೆ ರೀ. ಅಂದ್ರೆ ಹೇಳುವ ಸಲಹೆ ಸೂಚನೆ ಎಲ್ಲ ನೀವು ಪಾಲಿಸ್ತೀರಿ? ಹ್ಞೂ ರೀ, ಅವರು 3 ಸಲ ಬರ್ತಾರೆ ಸಾಹೇಬ್ರ. ಮುಂದೆ ನಾವು ಹೂವು ಬಿಡಾಗೊಮ್ರಿ, ಕಾಯಾದಾಗೊಮ್ರಿ, ಒಣಗದ ಬಳಕ ಪೂರ್ತಿ ಒಣಗ್ಯಾವಿಲ್ಲ ನೋಡೋದ್ ಬಳಕ ಅವ್ರು ಕೊಯ್ ಅಂದಾಗೆ ನಾ ಕೊಯ್ತೀನಿ ರೀ. ಆ ಕೊಯ್ದ್ರೂ ಸದ್ಯಕ್ಕೆ ಹಂಗೆ ದೊಡ್ಡ ಮಿಷಿನ್ ಕಚ್ಚಿ ನಾ ಇದು ಮಾಡಲ್ರಿ, ಯಾಕಂದ್ರೆ ಒಂದೊಂದು ಹಸಿ ಇರ್ತಾವ, ಒಂದೊಂದು ಇದು ಇರ್ತಾವ ಅಂತೇಳಿ ಅವ್ರು ಕೊಯ್ದ ಬಳಕ 8 ದಿವಸ ಬಿಟ್ಟು ಕಿಸಿದ್ರೆ ನಾ ರಾಶಿ ಮಿಷಿನ್ ಹಾಕಿ ಕೊಡ್ತೀನಿ ರೀ. ಆಮೇಲೆ ನೀವು ಯಾವಾಗ ಒಯ್ದು ನೀವು ಉತ್ಪನ್ನವನ್ನು ಕೊಡ್ತೀರಿ, ಯಾವಾಗ ಸ್ಯಾಂಪಲ್ ನೋಡಿಕೊಂಡು ಟೆಸ್ಟ್ ಮಾಡಿ ಕೊಡ್ತಾರೆ, ಅದ್ರ ಬಗ್ಗೆ ಏನಾದರೂ ನಿಮಗೆ ವಿಚಾರದನ? ಈಗ ನೀವೇನು ಕೊಟ್ಟಿರ್ತೀರಲ್ಲ ಬೀಜ, ಅದು ಸ್ಯಾಂಪಲ್ ಹೌದು ಚಲೋ ಅದಾವ ಇವು ಬೀಜ ಅಂತೇಳಿ ನಿಮಗೆ ಸರ್ಟಿಫಿಕೇಟ್ ಕೊಡ್ತಿರ್ಬೇಕಲ್ಲ ಮತ್ತೆ? ವರ್ಷ ಕೊಡ್ತಾರೆ, ಮತ್ತೆ ನನಗೆ ಫಸ್ಟಿನ ವರ್ಷ ಸ್ಯಾಂಪಲ್ ಒಂದು 2 ಕಿಲೋ ಕೊಡು ಅಂದ್ರಿ, ನಾನು ಒಂದು ಪ್ಯಾಕೆಟ್ದಾಗ ಹಾಕಿ 2 ಕಿಲೋ ಕೊಟ್ರಿ, ಅದು ಸ್ಯಾಂಪಲ್ ಕಳಿಸಿದ್ರಿ, 100% ನಿನ್ನ ಚಲೋ ಅದಾವ ಅಂತ ಹೇಳಿದ್ರಿ. ಅದ್ರ ಮ್ಯಾಲೆ ನನಗೆ 130,000 ರೂಪಾಯಿ ಬೋನಸ್ ಹಾಕಿದ್ರಿ ಅವರು. ನಂದು 180,000 ರೂಪಾಯಿ ನಂದು ಹಾಕಿದ್ದೇ ಇದು ಐತ್ರಿ, ನನ್ನ ಮಾರಾಟ ಆಗೋ ರೊಕ್ಕನೇ ಅಷ್ಟಿತ್ರಿ. ಅಲ್ಲಿದ್ದ ಅವರು ಅದು ಹಾಕಿದ್ರಿ, ಮತ್ತೆ ಹಿಂದಾಗಡೆ ಹಿಂಗೆ ಮಾಡಿಕಿಸಿದ್ರೆ ನನಗೆ ಒಂದು ವರ್ಷನಾಗ 100,000 ಕ್ಕಿಂತ ಮೇಲ್ಪಟ್ಟೆ 3 ವರ್ಷ ಹಾಕ್ಯಾರಿ ಬಿಡದೆ. 1 ವರ್ಷ 1,31,000 ಹಾಕ್ಯಾರಿ, 1 ವರ್ಷ 1,29,000 ಹಾಕ್ಯಾರಿ, ಹೋದ ವರ್ಷ ಏನೈತಿ 1,24,000 ಹಾಕ್ಯಾರಿ. ನನಗೆ ವರ್ಷ ಅದನ್ನೂ ಅನುಕೂಲ ಐತ್ರಿ. ಅದು ನಾನು ಆ ಹೊಲದ ರೈತರಿಗೆ ಕೊಡಲ್ರಿ, ಅದು ನಾನು ಮೆಹನತ್ ಮಾಡಿರ್ತೀನಿ ನನಗೆ ಇರ್ತದತ್ತೆ ಅಂದರು ಅವರು ಏನು ಕೇಳಿದ್ರಿ. ಮೊದಲು 7,400 ಹಾಕ್ಲಿ 8,000 ಏನು ಹಾಕಿರ್ತಲ್ರಿ, ಅದ್ರಾಗ ಅರ್ಧ ಫಲ ಮಾಡಿಕೊಂಡು ನಾವು ಮಾಡಿರ್ತೀವಿ. ಅದೇ ನಾನು ಹೊಲಗಳಿಗೆ ಬೆಳಿ ಹಾಕಿ ಸಿಂದ್ರೆ ಅವ್ರ ಹೊಲದಾಗ ಅವ್ರು ಕುಡ್ಲಿ ಬಿಡ್ಲಿ ಎಲ್ಲ ನಾನೇ ಹಾಕಿ ಮಾಡಿ ಅವ್ರಿಗೆ ಕೊಡ್ತೇನೆ. ಈಗೇನು ನೀವು ಬೀಜ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಬೇರೆ ಸುತ್ತಮುತ್ತಲ ಏನು ರೈತರು ಇರ್ತಾರೆ ಅವರಿಗೂ ಇದನ್ನು ಹೇಳಿರಿ, ಏನು ಇಲ್ಲ ಇಂಥದ್ದು ಮಾಡಿದ್ರೆ ನಿಮಗೂ ಅನುಕೂಲ ಆಗ್ತದೆ ಮಾಡ್ರಿ ಅಂತೇಳಿ? ನಾನು ಮೊದಲು ಒಬ್ಬನೇ ತೊಗೊಂಡಿದ್ರಿ ಸಾಹೇಬ್ರ. ನಾ ತೊಗೊಂಡಿದ್ದು ನೋಡಿ ಕಿಸಿದ್ರೆ ನಾನು ಇಲ್ಲಿ 16 ರೈತರಿಗೆ ಬೀಜ ಇಸ್ಕೊಟ್ಟಿನ್ರಿ. 16 ಮಂದಿದು ಇದು ಮಾಡಿಕೊಂಡು ಅಲ್ಲಿ ಕಳಿಸಿ ಕಿಸಿದ್ರೆ ಎಲ್ಲರಿಗೆ ಅನುಕೂಲ ಆಗಂಗೆ ಇದು ಮಾಡ್ಯಾರಿ. ಈಗ ಮತ್ತೆ ಹೆಚ್ಚಿಗೆ ರೈತರು ನಾ ಮಾಡ್ತೀನಿ ನೀ ಮಾಡ್ತೀನಿ ಅಂತಾರೆ. ಅಲ್ಲಿ ಏನಾಗ್ಯದ್ರಿ, ಯಾವ ಊರಾಗ ಒಂದು ರೈತ ಬಿಟ್ಟಿದ್ನಪ್ಪ ಅಂತಂದ್ರೆ ಅದು ನಮ್ಮ ಊರಿಗೆ ಹಾಕ್ತಾರೆ, ಮತ್ತೊಂದು ಊರಿಗೆ ಹಾಕಲ್ರಿ. ಅವರು ಒಬ್ರು ಮುದ್ದೆ ಬಾಳದಾಗರಿ ಬಿಡಲಿ, ಇದ್ರಾಗರಿ ಈ ಕಡೆ ಇಬ್ಬರಿಗೆ ಆಗ್ರಿ ಬಿಡಲಿ, ಯಾ ರೈತರು ಬಿಟ್ರಪ್ಪ ಅಂದ್ರೆ ಮಶಾಕ ಇದು ನಿಮ್ಮ ರೈತರಿಗೆ ಇದೊಂದು 4 ಪ್ಯಾಕೆಟ್ ಕಳಿಸಪ್ಪ ಅಂತ ಹೇಳಿಸಿದ್ರೆ ಹಿಂಗೆ ಮಾಡ್ಕೋತ ನಾನು ವರ್ಷ ಎರಡೆರಡು ರೈತರು ಹೆಚ್ಚಿಗೆ ಮಾಡ್ಕೋತ ಈಗ 24 ರೈತರು ನಾವು ಹಾಕ್ಲಿಕ್ಕತ್ತೇವ್ರಿ. ಈ 8 ವರ್ಷನಾಗ ರೀ ಈಗ 24 ರೈತರು ನಮ್ಮ ನಟ್ಟಂದಾಗ ಹಾಕ್ತೇವ್ರಿ. ಭಾಳ ಒಳ್ಳೆಯ ಕೆಲಸ ಮಶಾಕ್ ಸಾಬ್ ಅವರೇ. ಈಗ ನಾವು ಸಾಮಾನ್ಯವಾಗಿ ನೋಡ್ತೀವಿ ರೈತರು ಕೂಡಿ ಕೆಲಸ ಮಾಡಂಗಿಲ್ಲ ಅಂತೇಳಿ, ಆದರೆ ಈಗೇನು ಕೂಡಿ ಕೆಲಸ ಮಾಡೋದ್ರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಬಗೆಹರಿತಾವ, ಸಾಕಷ್ಟು ಕೆಲಸಗಳು ಆಗ್ತಾವ. ನಿಮ್ಮೇನು ರೈತರು ಸುತ್ತಮುತ್ತಲು ಇದ್ದೀರಿ ನೀವು, ಈಗೇನು 15-20 ಜನ ರೈತರು ಹೇಳಿದ್ರಿ, ನಿಮ್ಮ ಒಕ್ಕಲತನದ ಕೆಲಸಗಳಲ್ಲಿ ನೀವು ಒಬ್ಬರ ಕೆಲಸ ಇನ್ನೊಬ್ರು ಅವ್ರ ಕೆಲಸ ನೀವು ಹಿಂಗೇನಾದ್ರು ಹಂಚಿಕೊಂಡು ಮಾಡೋದು ಸಾಧ್ಯದನ ಅಥವಾ ಮಾಡ್ತಾ ಇದ್ದೀರಾ? ಇಲ್ರಿ, ಎಲ್ಲರೂ ನಾವು ಸೋಮಾರ್ಕೊಂ ಖಾಲಿ ನೀರ್ತೇವ್ರೆ, ಓಸೂರು ಬರ್ತಾರೆ, ಓಸೂರು ನೀ ಏನು ಹೊಡೆದಿ ನಾ ಏನು ಹೊಡೆದೆ ಈಗ ಇದು ಹೊಡೆದಾಗ ಇದು ಆಗಲ್ಲ ಅಂತ ಹೇಳಿ ಓಸೂರು

ಸೊಗಯಿಸುವ ಈ ಚಂದುಟಿಯ ನಗ ಮೊಗವ ತೋರ್ಪ ಓರೆ ನೋಟದ ಸೊಬಗು ಬಗೆಗೊಳ್ಳುವ ಕಂಠರವಂ ಬಗೆಗೊಳ್ಳುವ ಕಂಠರವಮು ಬಗೆಗೊಳ್ಳುವ ಕಂಠರವಮು ಬಗೆಗೊಳ್ಳುವ ಕಂಠರವಮು ಮಿಗೆ ಮೋಗವನುಂಬಿದುತ್ತೆ ಬಳಲಿ ಪುದನ್ನ ಬಳಲಿ ಪುದನ್ನ ಕಾಮಿನಿ ಬಡ್ಡಿ ಕಾಮಿನಿ ಬಡ್ಡಿ ನೀಲವೇಣಿ ಕಾಮಿನಿ ಬಡ್ಡಿ ಘನ ನೀಲವೇಣಿ ಕಾಮಿನಿ ಬಡ್ಡಿ ಜಾಣೆ ಘನ ನೀಲವೇಣಿ ಕಾಮಿನಿ ಬಡ್ಡಿ ಜಾಣೆ ಘನ ನೀಲವೇಣಿ ಮೋಹಿನಿ ತರುಣಿ ಪರಗುಣಿ ಬದನ ನರಗಿನಿ ಮಾನಿನಿ ರಾಣಿ ಕಾಮಿನಿ ಬಡ್ಡಿ ಜಾಣೆ ಘನ ನೀಲವೇಣಿ ಕಾಮಿನಿ ಬಡ್ಡಿ ಸ್ಮರಣ ಬಾಧೆಗೀಗ ಗುರಿಯಾಗಿ ನಾನು ಸ್ಮರಣ ಬಾಧೆಗೀಗ ಸ್ಮರಣ ಬಾಧೆಗೀಗ ಗುರಿಯಾಗಿ ನಾನು ಸ್ಮರಣ ಬಾಧೆಗೀಗ ಗುರಿಯಾಗಿ ನಾನು ಗುರಿತಾಪವಂತೆ ದುರಿತ ಭವಂತ ದುರಿತ ಭವಂತ ಕೊರ ಕೊರಗು ತಿರ್ಪೆ ನಾನೇನ ಗೈವೆ ಕಮ್ಮಿನಿ ಮಣ್ಣೆ ಜಾಣೆ ಗನ ನೀಲವೇಣಿ ಮೋಗಿನಿ ತರುಣಿ ಹೊರಗುಣಿ ಮದನ ನರಗಿಣಿ ಮಾನಿನಿ ರಾಣಿ ಕಮ್ಮಿನಿ ಮಣ್ಣಿ ಜಾಣೆ ಗನ ನೀಲವೇಣಿ ಕಮ್ಮಿನಿ ಮಣಿ ಕಾಮಿನಿ ಮಣಿ ಸೊಬಗ